ಕೋಲಾರದ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಶಶಿಧರ್ ಕೇರ್ ಅವರು ನಮ್ಮ ಬೆಂಗಳೂರು ಆಕಾಶವಾಣಿಗೆ ಆಗಮಿಸಿದ್ದಾರೆ. ಡಾಕ್ಟರ್ ಶಶಿಧರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವತ್ತು ತಾವು ಬೇಸಿಗೆ ಸಂದರ್ಭದಲ್ಲಿ ಹಿಪ್ಪು ನೇರಳೆ ಗಿಡಗಳನ್ನು ಯಾವ ಥರ ನಿರ್ವಹಣೆ ಮಾಡಬೇಕು ಈ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು ಶಶಿಧರ್ ಅವರೇ. ಸರಿ ಸರ್, ಆಯಿತು, ಇದ್ರ ಬಗ್ಗೆ ಮಾಹಿತಿ ನೀಡೋಣ. ರೇಷ್ಮೆ ಬೆಳೆಗಾರರಿಗೆ ತಿಳಿಸೋದೇನೆಂದರೆ, ಪ್ರಮುಖವಾಗಿ ವರ್ಷ ಪೂರ್ತಿ ರೇಷ್ಮೆ ಬೆಳೆಗಾರರು ಗುಣಮಟ್ಟದ ಒಂದು ಹಿಪ್ಪುನೇರಳೆ ಉತ್ಪಾದನೆ ಮಾಡಿಕೊಂಡು ರೇಷ್ಮೆ ಗೂಡು ಉತ್ಪಾದನೆ ಮಾಡ್ತಿರೋದು ಸರ್ವೇ ಸಾಮಾನ್ಯ. ಹೌದು, ಯಾಕಂದರೆ ವರ್ಷದಲ್ಲಿ ನಮಗೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಮೂರು ಕಾಲದಲ್ಲೂ ನಾವು ನಿರಂತರವಾಗಿ ರೇಷ್ಮೆ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ನಾವು ಬೇಸಿಗೆ ಕಾಲದಲ್ಲಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರ ನಾವು ಒಂದು ಗುಣಮಟ್ಟದ ಸೊಪ್ಪಿನ ಉತ್ಪಾದನೆಗೆ ಆದ್ಯತೆ ನೀಡಬೇಕು. ಯಾಕಂದರೆ ರೇಷ್ಮೆ ಹುಳುವಿನ ಏಕೈಕ ಆಹಾರ ಅಂದರೆ ಹಿಪ್ಪುನೇರಳೆ ಸೊಪ್ಪು. ಹಿಪ್ಪುನೇರಳೆ ಸೊಪ್ಪು ಮುಖಾಂತರನೇ ನಾವು ಏನು ಹಿಪ್ಪುನೇರಳೆ ತೋಟಕ್ಕೆ ಕೊಡುವಂತಹ ಪೋಷಕಾಂಶಗಳಾಗಿರ್ಬೋದು, ನಾವು ಯಾವುದೇ ಒಂದು ಕೀಟ ನಿರ್ವಹಣೆ ಆಗಿರ್ಬೋದು, ಸಮಗ್ರ ಪೋಷಕಾಂಶಗಳಾಗಿರ್ಬೋದು, ಇವನ್ನೆಲ್ಲ ನಾವು ನಿರ್ವಹಿಸುವ ಮುಖಾಂತರ ನಾವು ಗುಣಮಟ್ಟದ ಒಂದು ಸೊಪ್ಪು ಉತ್ಪಾದನೆ ಮಾಡಿ ರೇಷ್ಮೆ ಗೂಡಿನ ಉತ್ಪಾದನೆಗೆ ಆದ್ಯತೆ ಕೊಡಬೇಕು. ಇಂಥ ಸಮಯದಲ್ಲಿ ಬೇಸಿಗೆಯಲ್ಲಿ ಕೆಲವೊಂದು ನಾವು ತಾಂತ್ರಿಕತೆಗಳನ್ನ ಅಳವಡಿಸಿಕೊಳ್ಳೋ ಮುಖಾಂತರ ಬೇಸಿಗೆಯಲ್ಲೇನು ನಾವು ಒಂದು ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನು ಉತ್ಪಾದನೆ ಮಾಡ್ಬೋದು ಇಲ್ಲಿ. ಆಮೇಲೆ ಈಗ ರಾಸಾಯನಿಕ ಗೊಬ್ಬರದ ನಿರ್ವಹಣೆ ಹೆಂಗಿರಬೇಕು, ಮತ್ತೆ ಎಲೆ ಸಿಂಪರಣೆ ಬಳಕೆ ಯಾವಾಗ ಕೈಗೊಳ್ಳಬೇಕು? ಇಲ್ಲಿ ನಾವು ಮುಖ್ಯವಾಗಿ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನು ಬೇಸಿಗೆ ಕಾಲದಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಹಿಪ್ಪುನೇರಳೆ ತೋಟದಲ್ಲಿ ಸಾವಯವ ಇಂಗಾಲನ ಅಭಿವೃದ್ಧಿಪಡಿಸಬೇಕು. ಯಾಕಂದರೆ ಪೋಷಕಾಂಶಗಳು ಇಲ್ಲಿ ಅತಿ ಮುಖ್ಯ. ಯಾಕಂದರೆ ಸಾವಯವ ಇಂಗಾಲ ಎಲ್ಲಿ ಕಡಿಮೆ ಇರುತ್ತೋ ಅಂಥ ಒಂದು ಮಣ್ಣಿನಿಂದ ಬರುವಂತಹ ಹಿಪ್ಪುನೇರಳೆ ಸೊಪ್ಪು ಗುಣಮಟ್ಟನ ಕಳ್ಕೊಂಡಿರುತ್ತೆ, ಪ್ಲಸ್ ಇಳುವರಿಯಲ್ಲೂ ಕುಂಠಿತಗೊಂಡಿರುತ್ತೆ. ಅದಕ್ಕೆ ಮುಖ್ಯವಾಗಿ ನಾವು ಇಲ್ಲಿ ಮಾಡಬೇಕಾಗಿರುವಂಥ ಒಂದು ಉತ್ತಮ ತಾಂತ್ರಿಕತೆ ಅಂದರೆ, ಚಳಿಗಾಲ ಅಂದರೆ ನವಂಬರ್ ಡಿಸೆಂಬರಲ್ಲಿ ನಾವು ಪ್ರಥಮವಾಗಿ ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಒಂದು ತಾಂತ್ರಿಕತೆನ ಇಲ್ಲಿ ಕಡ್ಡಾಯವಾಗಿ ಅಳವಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ನಮಗೆ ಬೇಸಿಗೆ ಕಾಲದಲ್ಲಿ ನಾವು ಕೆಲವೊಂದು ನೀರಿನ ಅಭಾವದಿಂದನೋ ಇಲ್ಲ ವಿದ್ಯುತ್ ಅಭಾವದಿಂದನೋ ನಾವು ನೀರು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೂ ಕೊಳ್ಳಿಲ್ಲ ಅಂದ್ರೂ ಸೊಪ್ಪಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಕಡ್ಡಾಯವಾಗಿ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಹಿಪ್ಪುನೇರಳೆ ತೋಟದಲ್ಲಿ ಟ್ರೆಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆ ಅಂತ ಅಳವಡಿಸ್ಕೋಬೇಕು. ಅದು ಯಾವ ರೀತಿ ಮಾಡಬೇಕು ಅಂದರೆ, ಎರಡು ಸಾಲುಗಳ ಮಧ್ಯೆ ನಾವು ಕನಿಷ್ಠ ಒಂದೂವರೆ ಅಡಿ ಆಳ, ಒಂದಡಿ ಅಗಲದ ಕಾಲುವೆನ ತೆಗೆದು ನಮ್ಮಲ್ಲೇ ಸ್ಥಳೀಯವಾಗಿ ಸಿಗುವಂಥ ಯಾವುದೇ ಜೈವಿಕ ಪದಾರ್ಥಗಳಾಗಿರ್ಬೋದು, ಅದರಲ್ಲಿ ವಂಗಿ ಆಗಿರ್ಬೋದು, ಗ್ಲಿರ್ಸಿಡಿ ಆಗಿರ್ಬೋದು, ತಂಗಡಿ ಸೊಪ್ಪು ಆಗಿರ್ಬೋದು, ಇಲ್ಲ ನಮ್ಮ ರೇಷ್ಮೆ ಹುಳು ಸಾಕಾಣಿಕೆಯಿಂದ ಬರುವಂಥ ಹಾಸಿಗೆ ಕಸ ಆಗಿರ್ಬೋದು, ಇವನ್ನ ನಾವು ಸಾಲಲ್ಲಿ ಹಾಕೋದ್ರ ಮುಖಾಂತರ ಅದ್ರ ಮೇಲೆ ನಾವು ವರ್ಷಕ್ಕೆ ಎರಡು ಬಾರಿ ಏನು ಕೊಟ್ಟಿಗೆ ಗೊಬ್ಬರ ನೀಡ್ತೀವಲ್ಲ, ಆ ಎರಡನೇ ಹಂತದ ಕೊಟ್ಟಿಗೆ ಗೊಬ್ಬರ ಅಂದರೆ ಒಂದು ಹೆಕ್ಟೇರ್ಗೆ 10 ಟನ್ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ. ಅದೇ ಒಂದು ಎಕರೆಗೆ ನಾವು ಕನಿಷ್ಠ 4 ಟನ್ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಆ ಒಂದು ಕೊಟ್ಟಿಗೆ ಗೊಬ್ಬರನ ಆ ಸಾಲಲ್ಲಿ ತ್ಯಾಜ್ಯ ವಸ್ತುಗಳನ್ನು ತುಂಬಿದ ನಂತರ ಈ ಕೊಟ್ಟಿಗೆ ಗೊಬ್ಬರನ ತುಂಬಿಸಿ ನಂತರ ಜೈವಿಕ ಗೊಬ್ಬರವಾದ ಅಜೋಸ್ಪರ್ಲಮ್ ಇಲ್ಲ ಆಸ್ಪರ್ಜಿಲ್ಲಸ್ ಅವಮೋರಿ ಏನು ಶಿಫಾರಸು ಪ್ರಮಾಣದಲ್ಲಿ ನಮಗೆ ಒಂದು ಎಕರೆಗೆ 2 ಕೆಜಿ ಆಸ್ಪರ್ಜಿಲ್ಲಸ್ ಅವಮೋರಿ ಆಗಿರ್ಬೋದು, 5 ಕೆಜಿ ಅಜೋಸ್ಪರ್ಲಮ್ ಆಗಿರ್ಬೋದು, ಅದನ್ನು ನೀಡಿ ಮಣ್ಣು ಮುಚ್ಚೋದ್ರ ಮುಖಾಂತರ ನಾವು ಏನು ಇರಿಗೇಷನ್ ಹನಿ ನೀರಾವರಿ ಮುಖಾಂತರ ನೀರು ಕೊಡ್ತೀವೋ ಆ ನೀರು ಆ ಕಾಲುವೆಯಲ್ಲಿ ಹೋಗೋದ್ರ ಮುಖಾಂತರ ಆ ತ್ಯಾಜ್ಯ ವಸ್ತುಗಳು ಕಳಿತು ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಯಾವಾಗ ಹೆಚ್ಚಾಗುತ್ತೆ ಅಂಥ ಒಂದು ಮಣ್ಣಲ್ಲಿ ನಮಗೆ ಒಂದು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಆಗ್ತವೆ, ಅದರಿಂದ ಬಂದಂತಹ ಸೊಪ್ಪು ಒಂದು ಗುಣಮಟ್ಟದಾಗಿರುತ್ತೆ. ಇದ್ರ ಜೊತೆ ನಮಗೆ ಬೇಸಿಗೆ ಕಾಲದಲ್ಲಿ ಕೆಲವೊಮ್ಮೆ ಈ ವಿದ್ಯುತ್ತಿನ ಅಭಾವ ಆದ್ರೂ ಅದನ್ನು ತಡ್ಕೊಳ್ಳೋ ಶಕ್ತಿ ಹಿಪ್ಪುನೇರಳೆ ಗಿಡಕ್ಕಿರುತ್ತೆ. ಹಾಗಾಗಿ ನಾವು ಕಡ್ಡಾಯವಾಗಿ ಬೇಸಿಗೆ ಪ್ರಾರಂಭಕ್ಕೂ ಮುಂಚೆ ನಾವು ಈ ಟ್ರೆಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಸಾವಯವ ಇಂಗಾಲ ಮಣ್ಣಿನಲ್ಲಿ ಸಾವಯವ ಇಂಗಾಲನ ವೃದ್ಧಿ ಮಾಡ್ಕೋಬೇಕಾಗುತ್ತೆ. ಎರಡನೇದಾಗಿ ಪೋಷಕಾಂಶಗಳು, ಇಲ್ಲಿ ರಸಗೊಬ್ಬರಗಳನ್ನ ನಾವು ಯಾವ ರೀತಿ ಒದಗಿಸ್ಬೇಕು ಅಂದರೆ, ರೈತರುಗಳು ಸಾಮಾನ್ಯವಾಗಿ ಒಂದು ಎಕರೆಗೆ ವರ್ಷಕ್ಕೆ 140 ಕೆಜಿ ಸಾರಜನಕ, ಅದ್ರ ಜೊತೆ ನಮಗೆ 60 ಕೆಜಿ ರಂಜಕ ಮತ್ತು ಪೊಟ್ಯಾಷ್ನ ಕೊಡಬೇಕಾಗುತ್ತೆ ವರ್ಷಕ್ಕೆ. ಇದನ್ನು ನಾವು 5 ಹಂತದಲ್ಲಿ ಕೊಡಬೇಕಾಗಿರೋದ್ರಿಂದ ಒಂದು ಬಾರಿಗೆ ನಮಗೆ 28 ಕೆಜಿ ಸಾರಜನಕ, 11.2 ಕೆಜಿ ರಂಜಕ, 11.2 ಕೆಜಿ ಪೊಟ್ಯಾಷ್ನ ನಾವು ಇಲ್ಲಿ ಬಳಸಬೇಕಾಗಿರುತ್ತೆ. ಇದು ಅತ್ಯಂತ ಮುಖ್ಯ. ಇಲ್ಲಿ ವಿಶೇಷವಾಗಿ ರಸಗೊಬ್ಬರ ಕೊಡಬೇಕಾದ್ರೂ ಕೆಲವು ಭಾಗದಲ್ಲಿ ರೈತರು ಇಲ್ಲಿ ನೇರ ರಸಗೊಬ್ಬರ ಕೊಡೋದು ಇಲ್ಲ ಅವರಲ್ಲಿ ಸ್ಥಳೀಯವಾಗಿ ಸಿಗುವಂಥ ಕಾಂಪ್ಲೆಕ್ಸ್ ಗೊಬ್ಬರ ಕೊಡೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ಆ ರೀತಿ ಆಗ್ದಂಗೆ ಇವಾಗ ನೇರ ರಸಗೊಬ್ಬರಗಳು ಎಲ್ಲೆಲ್ಲಿ ಸಿಗ್ತಿರ್ತಾವೋ ಅಂಥ ಒಂದು ಜಾಗದಲ್ಲಿ ಒಮ್ಮೆ ಒಂದು ಕಟಾವಾದ ಮೇಲೆ ಇನ್ನೊಂದು ಕಟಾವಿಗೆ ಕನಿಷ್ಠ 140 kg ಅಮೋನಿಯಂ ಸಲ್ಫೇಟು, 70 kg ಸಿಂಗಲ್ ಸೂಪರ್ ಫಾಸ್ಫೇಟು, 18-20 kg 3 rate of ಪೊಟ್ಯಾಶ್ ರಸಗೊಬ್ಬರನ ನೇರ ರಸಗೊಬ್ಬರ ಮುಖಾಂತರ ನಾವಿಲ್ಲಿ ಕೊಡ್ಬೋದು. ಕೆಲವೊಮ್ಮೆ ನಮಗೆ ನೇರ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತಂದಾಗ ಸ್ಥಳೀಯವಾಗಿ ಅಲ್ಲೇ ಕಾಂಪ್ಲೆಕ್ಸ್ ಒಂದು ಗೊಬ್ಬರ ಸಿಗ್ತಾ ಇದೆ ಅಂದರೆ 10-26-26 ಈ ರೀತಿಯ ಒಂದು ಗೊಬ್ಬರ ನೀಡಬೇಕಾದ್ರೆ ಇಲ್ಲಿ ಹೆಚ್ಚುವರಿಯಾಗಿ ನಾವು ಅಂದರೆ 1 acre 50 kg ಬ್ಯಾಗ್ನ 10-26-26 ಇಲ್ಲೇನಂದರೆ 10 kg ಸಾರಜನಕ, 26 kg ರಂಜಕ, 26 kg ಪೊಟ್ಯಾಶ್ ಇರುತ್ತೆ. ಇಲ್ಲಿ ಹೆಚ್ಚುವರಿಯಾಗಿ ನಾವು ಹಿಪ್ಪನೇಳೆಗೆ ಸಾರಜನಕ ಒದಗಿಸ್ಬೇಕಾಗಿರೋದ್ರಿಂದ 100 kg ಅಮೋನಿಯಂ ಸಲ್ಫೇಟು ಹೆಚ್ಚುವರಿಯಾಗಿ ಒಮ್ಮೆ ಕೊಡಬೇಕು. ಇವಾಗ ಕೆಲವು ಭಾಗದಲ್ಲಿ 10-26-26 ಸಿಗ್ತಿಲ್ಲ ಅಂದಾಗ ಕೆಲವು ಭಾಗದಲ್ಲಿ 20-20-0-15 ಸಿಗ್ತದೆ. ಅಂದರೆ ಕಾಂಪ್ಲೆಕ್ಸ್ ಗೊಬ್ಬರದಲ್ಲೇ 20 kg ಸಾರಜನಕ, 20 kg ರಂಜಕ, ಅಲ್ಲಿ ಯಾವುದೇ ರೀತಿಯ ಪೊಟ್ಯಾಶ್ ಇರೋದಿಲ್ಲ, ಅದ್ರ ಜೊತೆ 15 kg ಸಲ್ಫರ್. ಈಗ ಇದನ್ನು ಬಳಸಬೇಕಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದಂದರೆ ಇಲ್ಲಿ ಹೆಚ್ಚುವರಿಯಾಗಿ ನಾವು 40 kg ಸಾರಜನಕ ಕೊಡಬೇಕು. ಅದ್ರ ಜೊತೆ ಇಲ್ಲಿ ಪೊಟ್ಯಾಶು ಆ ಒಂದು 50 kg ಮೂಟೆಯಲ್ಲಿ ಇಲ್ದಿರೋದ್ರಿಂದ ನಾವು 18-20 kg ಮ್ಯೂರೇಟ್ ಆಫ್ ಪೊಟ್ಯಾಶ್ನ ನಾವು ಇಲ್ಲಿ ಕೊಡಲೇಬೇಕಾಗುತ್ತೆ. ಅಂದರೆ ರೈತರು ಇಲ್ಲಿ ಕನ್ಫ್ಯೂಷನ್ನೇ ಮಾಡ್ಕೊಳಂಗಿಲ್ಲ. ನೇರ ರಸಗೊಬ್ಬರ ಸಿಗ್ತಾ ಇದೆ ಅಂದರೆ 140 kg ಅಮೋನಿಯಂ ಸಲ್ಫೇಟು, 70 kg ಸಿಂಗಲ್ ಸೂಪರ್ ಫಾಸ್ಫೇಟು, ಅದ್ರ ಜೊತೆ 18-20 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬೇಕು. ಇಲ್ಲ ಕಾಂಪ್ಲೆಕ್ಸ್ ಗೊಬ್ಬರ ಸಿಗ್ತಾ ಇದೆ ಅಂದರೆ ಈಗ ತಿಳಿಸಿದ ಹಾಗೆ ಅದರಲ್ಲಿ 20-20-0-15 ಆದರೆ ಆ ರೀತಿಯಾಗಿ ಕೊಡಬೇಕು. ಅದ್ರ ಜೊತೆ ಹೆಚ್ಚುವರಿಯಾಗಿ 40 kg ಯೂರಿಯಾ, ಅದ್ರ ಜೊತೆ 20 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ನಮ್ಮಲ್ಲಿ 10-26-26 ಸಿಗ್ತಾ ಇದೆ ಅಂದರೆ ಇಲ್ಲಿ ಹೆಚ್ಚುವರಿಯಾಗಿ 100 kg ಅಮೋನಿಯಂ ಸಲ್ಫೇಟ್ ಕೊಡಬೇಕು. ಈ ರೀತಿಯಾಗಿ ಸ್ಥಳೀಯವಾಗಿ ಸಿಗುವಂತಹ ಕಾಂಪ್ಲೆಕ್ಸ್ ಗೊಬ್ಬರ ಆಗಿರ್ಬೋದು ಇಲ್ಲ ನೇರ ರಸಗೊಬ್ಬರಗಳನ್ನ ಕಡ್ಡಾಯವಾಗಿ ತೋಟ ಕಟಾವು ಮಾಡಿದ 10-15 ದಿನದಲ್ಲಿ ನಾವು ಮಣ್ಣಿಗೆ ಸೇರಿಸಲೇಬೇಕು. ಸೇರಿಸಿದ ನಂತರ ನಾವು ಹನಿ ನೀರಾವರಿ ಮುಖಾಂತರ ಇಮ್ಮಿಡಿಯೇಟಾಗಿ ನೀರು ಕೊಡೋದ್ರ ಮುಖಾಂತರ ನಾವು ಕೊಟ್ಟಂತಹ ರಸಗೊಬ್ಬರ ನೇರವಾಗಿ ಅಂದರೆ ಗಿಡಕ್ಕೆ ಸಿಗುವಂತಾಗಬೇಕು. ಇಲ್ಲಾಂದರೆ ಕೆಲವು ಭಾಗದಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ ಮೇಲ್ಮೇಲೆ ಹಾಕೊಂಡೋಗಿ ಮಣ್ಣು ಮುಚ್ಚೋದಿಲ್ಲ. ಇವಾಗ ಮಣ್ಣು ಯಾವಾಗ ಮುಚ್ಚೋದಿಲ್ವೋ ಈ ಬೇಸಿಗೆ ಕಾಲದಲ್ಲಿ ಕೊಟ್ಟಂತಹ ರಸಗೊಬ್ಬರ ಸೂರ್ಯನ ಶಾಖಕ್ಕೆ ಹಾವಿಯಾಗಿ ಅಲ್ಲಿ ಅಂದರೆ ವ್ಯರ್ಥ ಆಗೋಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಿಂದ ಕಡ್ಡಾಯವಾಗಿ ರೇಷ್ಮೆ ಬೆಳೆಗಾರರು ರಸಗೊಬ್ಬರ ಕೊಟ್ಟ ತಕ್ಷಣ ಮಣ್ಣಿಂದ ಮುಚ್ಚಿ ಅಲ್ಲಿ ಹನಿ ನೀರಾವರಿ ಮುಖಾಂತರ ನೀರನ್ನು ಕೊಡೋದ್ರಿಂದ ನಾವು ರಸಗೊಬ್ಬರ ನಿರ್ವಹಣೆನ ಇಲ್ಲಿ ಸಮರ್ಪಕವಾಗಿ ಇಲ್ಲಿ ಮಾಡ್ಕೋಬಹುದು. ಈ ತರ ಬೇಸಿಗೆಯಲ್ಲಿ ಹಿಪ್ಪು ನೇರಳೆ ತೋಟದಲ್ಲಿ ಸಾವಯವ ಇಂಗಾಲವನ್ನು ನಿರ್ವಹಣೆ ಮಾಡ್ಕೊಳ್ಬಹುದು. ಇನ್ನೊಂದು ಡಾಕ್ಟರ್ ಶಶಿಧರ್ ಅವರೇ, ರಾಸಾಯನಿಕ ಗೊಬ್ಬರ ನಿರ್ವಹಣೆ ಮತ್ತೆ ಎಲೆ ಸಿಂಪರಣೆ ಬಳಕೆ ಈ ಬಗ್ಗೆ ಯಾವ ಥರ ಕೈಗೊಳ್ಳಬೇಕು ಹೇಳಿ. ಇವಾಗ ರಸಗೊಬ್ಬರ ಈಗ ತಾನೇ ತಮಗೆ ತಿಳಿಸ್ದಂಗೆ ನೇರ ರಸಗೊಬ್ಬರ ಯಾವ ಥರ ಕೊಡಬೇಕು, ಕಾಂಪ್ಲೆಕ್ಸ್ ಗೊಬ್ಬರ ಯಾವ ಥರ ಕೊಡಬೇಕು ಅಂತ ತಮಗೆ ಮಾಹಿತಿ ನೀಡಿದ್ದೀನಿ. ಇದ್ರ ಜೊತೆ ತೋಟ ಕಟಾವಾದ 25-30 ದಿನದಲ್ಲಿ ನಾವು ಪೋಷಣ್ ಅಂತ, ಇದು ಒಂದು ಮಲ್ಟಿನ್ಯೂಟ್ರಿಯೆಂಟು, ಇದು ಲಘು ಅಂದರೆ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ದ್ರವ ರೂಪದಲ್ಲಿ ಸಿಗುತ್ತೆ. 1 liter ಪೋಷಣ ನಾವು 140 liter ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಮಿಶ್ರಣ ಮಾಡಿ ಎಲೆಗಳ ಮೇಲೆ ತೋಟ ಕಟಾವಾದ 30 ದಿನದಲ್ಲಿ ಎಲೆಗಳ ಮೇಲೆ ಸಮರ್ಪಕವಾಗಿ ಬೀಳೋ ಹಂಗೆ ಸಿಂಪರಣೆ ಮಾಡಿದಾಗ ನಾವು ಕೆಲವೊಮ್ಮೆ ಏನು ರಸಗೊಬ್ಬರ ಕೊಟ್ಟಿರ್ತೀವಲ್ಲ ಈ ನೇರ ರಸಗೊಬ್ಬರ ಕೊಟ್ಟಾಗ ನಮಗೆ ಸರಿ ಪ್ರಮಾಣದಲ್ಲಿ ಗಿಡಕ್ಕೆ ಸಿಕ್ಕಿಲ್ಲ ಅಂದ್ರೂ ನಾವು ಈ ಪೋಷಣ್ ಇದು ಮಲ್ಟಿನ್ಯೂಟ್ರಿಯೆಂಟು ಎಲೆ ಸಿಂಪರಕ ಇದು ಎಲೆಗಳ ಮೇಲೆ ಸಿಂಪರಣೆ ಮಾಡುವಂಥ ಒಂದು ಪೋಷಕಾಂಶಗಳ ಒಂದು ದ್ರಾವಣ. ಇದನ್ನು ಸಿಂಪರಣೆ ಮಾಡೋದ್ರಿಂದ ನೇರವಾಗಿ ಎಲೆಗಳು ಆ ಪೋಷಕಾಂಶಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋದ್ರ ಜೊತೆ ಸೊಪ್ಪಿನ ಗುಣಮಟ್ಟನ ಹೆಚ್ಚಿಸೋದ್ರ ಜೊತೆ ಇಳುವರಿನೂ ವೃದ್ಧಿ ಮಾಡುತ್ತೆ. 15-20% ಇಳುವರಿನೂ ವೃದ್ಧಿ ಮಾಡುತ್ತೆ. ಕಡ್ಡಾಯವಾಗಿ ರೇಷ್ಮೆ ಬೆಳೆಗಾರರು ತೋಟ ಕಟಾವಾದ 15 ದಿನದಲ್ಲಿ ರಸಗೊಬ್ಬರ ಕೊಟ್ಟ 10-15 ದಿನಕ್ಕೆ ಈ ಎಲೆ ಸಿಂಪರಕ ಅಂದರೆ ಪೋಷಣ್ ಅಂತ ಏನು ಹೇಳ್ತಿದ್ದೀನಿ, ಇದು ಮಲ್ಟಿನ್ಯೂಟ್ರಿಯೆಂಟ್ ಬಹು ಪೋಷಕಾಂಶಯುಕ್ತ ಒಂದು ದ್ರಾವಣ, 1 liter ಪೋಷಣನ್ನು 140 liter ನೀರಲ್ಲಿ ಮಿಶ್ರಣ ಮಾಡಿ ನಾವು ಹಿಪ್ಪನೇಳೆ ತೋಟಕ್ಕೆ ಸಿಂಪರಣೆ ಮಾಡಿದಾಗ ಸೊಪ್ಪಿನ ಗುಣಮಟ್ಟ ಮತ್ತು ಇಳುವರಿನ ಇಲ್ಲಿ ನಾವು ವೃದ್ಧಿಸ್ಬೋದು. ಈಗ ಹನಿ ನೀರಾವರಿ ಪದ್ಧತಿ ಮೂಲಕ ನೀರಿನ ನಿರ್ವಹಣೆಯನ್ನು ನಾವು ಹೆಂಗೆ ಮಾಡ್ಬೋದು? ಬೇಸಿಗೆ ಕಾಲದಲ್ಲಿ ಇವಾಗ ನಾವು ಗಮನಿಸಬೇಕಾಗಿರೋದೇನೆಂದರೆ ಇವಾಗ 90% ರೇಷ್ಮೆ ಬೆಳೆಗಾರರು ಕೊಳವೆ ಬಾವಿಗಳ ಮುಖಾಂತರನೇ ನೀರನ್ನು ಒದಗಿಸಿ ಹಿಪ್ಪನೇಳೆ ಸೊಪ್ಪನ್ನ ಉತ್ಪಾದನೆ ಮಾಡ್ತಿರೋದು. ಅದರಲ್ಲೂ ವಿಶೇಷವಾಗಿ ಈ ಕೋಲಾರ ಚಿಕ್ಕಬಳ್ಳಾಪುರ ಏನು ಒಂದು ಪ್ರದೇಶಗಳಿದ್ದಾವೆ ಇಂಥ ಒಂದು ಭಾಗದಲ್ಲಿ 90-100% ಹನಿ ನೀರಾವರಿ ಘಟಕಗಳನ್ನ ಅಳವಡಿಸಿಕೊಂಡು ಅಲ್ಲಿ ನೀರನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಹನಿ ನೀರಾವರಿ ಮುಖಾಂತರ ಆದರೆ ಬೇಸಿಗೆ ಕಾಲದಲ್ಲಿ ಪ್ರತಿ ಗಿಡಕ್ಕೆ ಪ್ರತಿದಿನ 2-3 ಲೀಟರ್ ನೀರು ಒಂದು ಗಿಡಕ್ಕೆ ಸಾಕಾಗುತ್ತೆ. ಇವಾಗ ಬೇರೆ ಕಡೆ ಅಂದರೆ ಇವಾಗ ಮಂಡ್ಯ ಆ ಕಡೆ ಎಲ್ಲ ಆದರೆ ಅಲ್ಲೆಲ್ಲ ಡ್ಯಾಮ್ ವಾಟರ್ ಇರೋದ್ರಿಂದ ಅಲ್ಲಿ ಹೆಚ್ಚಾಗಿ ಕಾಲುವೆ ಮುಖಾಂತರ ನೀರನ್ನು ಹರಿಸ್ತಾರೆ. ಯಥೇಚ್ಛವಾಗಿ ನೀರು ಯಥೇಚ್ಛವಾಗಿರೋದ್ರಿಂದ ನೀರು ಬಳಕೆ ಹೆಚ್ಚು ಮಾಡಿದ್ರೂ ಅಲ್ಲೇನು ಉಪಯೋಗಕ್ಕೆ ಬರೋದಿಲ್ಲ. ನಮಗೇನಂದರೆ ಪ್ರತಿದಿನ ಹನಿ ನೀರಾವರಿ ಮುಖಾಂತರ 2-3 ಲೀಟರ್ ಪ್ರತಿ ಗಿಡಕ್ಕೆ ಹೋಗಂಗೆ ನಾವು ಹನಿ ನೀರು ಕೊಟ್ಟಾಗ ನಮಗೆ ಇಲ್ಲಿ ನೀರನ್ನು ಉಳಿತಾಯ ಮಾಡ್ಬೋದು. ಎರಡನೇದಾಗಿ ಕಾರ್ಮಿಕರ ಒಂದು ಸಮಸ್ಯೆನ ಇಲ್ಲಿ ನಾವು ಬೇಕಾಗಿಲ್ಲ ಅಂದರೆ ಹೆಚ್ಚಿನ ಒಂದು ಕಾರ್ಮಿಕ ತಡಿಬೋದು. ಈ ರೀತಿಯಾಗಿ ನಾವು ಇಲ್ಲಿ ಹನಿ ನೀರಾವರಿ ಮುಖಾಂತರ ಕೊಡೋದ್ರಿಂದ ನಮಗೆ ನೇರವಾಗಿ ಬೇರಿನ ಸಮೀಪನೆ ನಮಗೆ ನೀರು ತಲುಪೋದ್ರಿಂದ ಗಿಡಗಳು ಅಂದರೆ ಸೊಪ್ಪು ಮುಖ್ಯವಾಗಿ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಅಂಥ ಸೊಪ್ಪನ್ನು ನಾವು ಹಿಪ್ಪಿನೆಳೆ ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ನೀಡಿದಾಗ ಒಂದು ರೇಷ್ಮೆ ಹುಳುವಿನ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು. ಇದ್ರ ಜೊತೆ ಇನ್ನೊಂದೇನೆಂದರೆ ಇಲ್ಲಿ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ ಅಂದಾಗ ಇವಾಗ ಕೊಳವೆ ಬಾವಿ ಮುಖಾಂತರ ಡ್ರಿಪ್ ಮುಖಾಂತರ ಕೊಡ್ತಿದ್ದೀನಿ ಅಂದ್ರೂ ನಮ್ಮಲ್ಲಿ ನೀರು ಒಂದು ಸ್ವಲ್ಪ ಉತ್ತಮವಾಗಿದೆ ಅಂತಂದರೆ ಪ್ರತಿ 15 ದಿನಕ್ಕೊಮ್ಮೆ ಕಾಲುವೆ ಮುಖಾಂತರ ನಾವು ಹರಿಸ್ಬೋದು. ಯಾಕಂದರೆ 15 ದಿನಕ್ಕೊಮ್ಮೆ ಕಾಲುವೆ ಮುಖಾಂತರ ಹರಿಸಿದಾಗ ಈ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಹಿಂದಿನ ವರ್ಷ ನಮಗೆ ಬರಗಾಲ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ. ಯಾಕಂದರೆ ಮಳೆಯ ಅಭಾವದಿಂದ ನಮಗೆ ಕೊಳವೆ ಬಾವಿಲೂ ನೀರು ಕಮ್ಮಿ ಆಗ್ತಾ ಇದೆ. ಅಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ಈ ಬರಗಾಲ ಏನು ಹೊಸದಲ್ಲ, ಯಾವಾಗ ಒಂದ್ಸರಿ ಬರ್ತದೆ ಆವಾಗ ಅದು ಇದಾಗಬೇಕು, ಏನು ನಾವು ಅದಕ್ಕೆ ಒಗ್ಗಬೇಕಾಗುತ್ತೆ. ಅದೇ ಇಂಥ ಸಂದರ್ಭದಲ್ಲಿ ನಾವೇನಂದ್ರೆ ಹೆಚ್ಚಿನ ಒಂದು ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಮಣ್ಣಲ್ಲಿರುವಂಥ ನೀರನ್ನು ಬೇಗ ಆವಿಯಾಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಕನಿಷ್ಠ 15 ದಿನಗೊಮ್ಮೆ ನಾವು ಕಾಲುವೆ ಮುಖಾಂತರ ಹಿಪ್ಪಿನೆಳೆ ತೋಟಕ್ಕೆ ಕೊಟ್ಟಾಗ ಅದು ತಡ್ಕೊಳ್ಳೋ ಕೆಪಾಸಿಟಿ ಹಿಪ್ಪಿನೆಳೆ ಗಿಡಕ್ಕೆ ಜಾಸ್ತಿ ಇರುತ್ತೆ. ಜೊತೆಗೆ ಪ್ರತಿದಿನ ಹನಿ ನೀರಾವರಿ ಮುಖಾಂತರ ಈ ರೀತಿಯಾಗಿ 15 ದಿನಕ್ಕೊಮ್ಮೆ ಕಾಲುವೆ ಮುಖಾಂತರ ಕೊಡ್ಬೋದು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂದರೆ. ಜೊತೆಗೆ ಪ್ರತಿದಿನ ಹನಿ ನೀರಾವರಿ ಮುಖಾಂತರ ನಾವು ನೀರು ನಿರ್ವಹಣೆ ಮಾಡೋದ್ರಿಂದ ನಾವು ಒಂದು ಉತ್ತಮ ಸೊಪ್ಪಿನ ಇಳುವರಿನ ನಾವಿಲ್ಲಿ ಪಡಿಬೋದಾಗಿದೆ. ಈ ತೋಟದಾಗೆ ಸಾವಯವ ಹೊದಿಕೆ ಮಾಡೋದ್ರಿಂದ ಏನು ಉಪಯೋಗ? ಈ ಬೇಸಿಗೆ ಕಾಲದಲ್ಲಿ ಸಾವಯವ ಹೊದಿಕೆ ಮಾಡೋದು ಒಂದು ತುಂಬ ಅನುಕೂಲ ರೈತರಿಗೆ. ಕಾರಣ ಇಷ್ಟೇ, ಯಾಕಂದರೆ ಸೂರ್ಯನ ಕಿರಣ ಅಂದರೆ ಉಷ್ಣಾಂಶ ಜಾಸ್ತಿ ಇದ್ದು ಸೂರ್ಯನ ಜಾಸ್ತಿ ಬಿಸಿಲಿದ್ದಾಗ ಇನ್ನೇನಾಗುತ್ತೆ ಅಂದರೆ ಮಣ್ಣಿಂದ ತೇವಾಂಶ ಆವಿಯಾಗೋದನ್ನ ನಾವು ಕಾಣ್ಬೋದು. ಹಂಗಾಗಿ ನೇರವಾಗಿ ಭೂಮಿ ಮೇಲೆ ಬಿಸಿಲು ಬಿದ್ದು ಬಿಡ್ತದೆ. ಭೂಮಿ ಮೇಲೆ ನೇರವಾಗಿ ಬಿಸಿಲು ಬಿಡೋದ್ರಿಂದ ಮಣ್ಣಲ್ಲಿರುವಂತ ಅಲ್ಪ ಸ್ವಲ್ಪ ಪ್ರಮಾಣದ ನೀರಿನ ಅಂಶನ ಅಲ್ಲಿ ಆವಿಯಾಗೋದನ್ನ ನಾವು ಕಾಣ್ಬೋದು. ಹಂಗಾಗಿ ಯಾವುದೇ ಒಂದು ಒಣಗಿರುವಂತ ತರಗೆಲೆ ಅಂತ ನಾವು ಹೇಳ್ಬೋದು. ಇವಾಗ ಏನಂದ್ರೆ ಈಗ ಇವಾಗ ಎಲ್ಲೆಲ್ಲಿ ಒಂಗೆ ತೋಪಿದೆ ಹೊಸ್ತ ಅಂದ್ರೆ ಎಲ್ಲ ಹಳೆ ಎಲೆ ಎಲ್ಲ ಉದುರಿ ಈಗ ಹೊಸ ಎಲೆ ಚಿಗುರ್ತಾ ಇದೆ. ಹೌದು, ಅಂತ ಒಂದು ಜಾಗದಲ್ಲಿ ನಮ್ಗೆ ಯಥೇಚ್ಛವಾಗಿ ಒಣಗಿರುವಂತ ಒಂಗೆ ಎಲೆನೆ ಸಿಗುತ್ತೆ ನೆಲದ ಮೇಲೆ ಬಿದ್ದಿರೋದು. ಅಂತವನ್ನ ತಾಬಂದು ನಾವು 2 ಸಾಲ ಮಧ್ಯೆ ಇವಾಗ ಡ್ರಿಪ್ ಲೈನ್ ಹಾಕಿರ್ತೀವಿ, ಡ್ರಿಪ್ ಲೈನ್ ಪಕ್ಕದಲ್ಲೇನೆ 2 ಸಾಲ ಮಧ್ಯೆ ಒಣಗಿರೋ ಎಲೆ ಒಂಗೆ ಎಲೆ ಆಗಿರ್ಬೋದು ಇಲ್ಲಾಂದ್ರೆ ಗ್ಲಿಸಿಡಿ ಆಗಿರ್ಬೋದು ಯಾವುದೇ ರೀತಿಯ ಜೈವಿಕ ತ್ಯಾಜ್ಯ ವಸ್ತು ಅಂದ್ರೆ ಎಲೆ ರೀತಿಯ ಉಪಯೋಗಕ್ಕೆ ಬರುವಂತವು ಅವನ್ನ ತಂಗಡಿ ಆಗಿರ್ಬೋದು ಇಂಥವನ್ನ ನಾವು ಮಣ್ಣಲ್ಲಿ ಒದಿಸಿದಾಗ ನಾವು ಏನು ಹನಿ ನೀರಾವರಿ ಮುಖಾಂತರ ನೀರು ಕೊಡ್ತೀವಲ್ಲ ಅದು ಬೇಗ ಬಿಸಿಲು ಮುಖಾಂತರ ಆವಿಯಾಗೋದನ್ನ ತಡೆಗಟ್ಟಬಹುದು. ಎರಡನೇದು ನಿಧಾನವಾಗಿ ಈ ಒಂದು ತ್ಯಾಜ್ಯ ವಸ್ತುಗಳು ಮಣ್ಣಲ್ಲಿ ಪುಡಿಪುಡಿಯಾಗಿ ಕಳೆದಾಗ ಅದರಲ್ಲಿರುವಂತ ಪೋಷಕಾಂಶಗಳ ಗುಣಗಳು ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಒಂದು ಫಲವತ್ತತೆನ ವೃದ್ಧಿ ಮಾಡ್ತವೆ. ಈ ರೀತಿಯಾಗಿ ನಾವು ಹೊದಿಕೆ ಮುಖಾಂತರ ನಾವು ಒಂದು ನೀರನ್ನು ಹಿಡಿದಿಟ್ಕೊಳ್ಳೋದನ್ನ ಕಾಣ್ಬೋದು. ಈ ರಸಾವರಿ ಪದ್ಧತಿಯಿಂದ ಯಾವ ಅನುಕೂಲತೆ ಸಿಗ್ತದೆ ಡಾಕ್ಟರ್ ಶಶಿಧರ್ ಅವರೇ? ಈ ರಸಾವರಿ ಇವಾಗ ನಾವು ಸಾಮಾನ್ಯವಾಗಿ ಹಿಪ್ಪಿನೆಳೆ ತೋಟಕ್ಕೆ ರಸಗೊಬ್ಬರಗಳನ್ನ ಕಡ್ಡಾಯವಾಗಿ ಕೊಡಲೇಬೇಕು. ಏನು ಶಿಫಾರಸು ಪ್ರಮಾಣದ ರಸಗೊಬ್ಬರ ಅಂತ ಏನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಕೊಡ್ತಾ ಇರ್ತೀವೋ ಆ ಒಂದು ಆಧಾರದ ಮೇಲೆ ನಾವಿಲ್ಲಿ ರಸಾವರಿ ಮುಖಾಂತರ ನಾವು ಇಲ್ಲಿ ಪೋಷಕಾಂಶಗಳನ್ನ ಒದಗಿಸ್ಬೋದು. ಇಲ್ಲೇನಂದ್ರೆ ರಸಾವರಿ ಅಂದರೆ ನಾವು ಹಿಪ್ಪಿನೆಳೆ ತೋಟಕ್ಕೆ ಏನು ರಸಗೊಬ್ಬರಗಳನ್ನ ಕೊಡ್ತಿದ್ದೀವಲ್ಲ ಅದರಲ್ಲಿ ಅಂದರೆ 100%ರಷ್ಟು ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳನ್ನ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಇದನ್ನು ನಾವು ತೋಟ ಕಟಾವಾದ 15-20 ದಿನದಲ್ಲಿ 8-10 ದಿನ ಗ್ಯಾಪಲ್ಲಿ 2 ಬಾರಿ ಕೊಡಬೇಕು ಹಿಪ್ಪಿನೆಳೆ ತೋಟಕ್ಕೆ ವಿಶೇಷವಾಗಿ ಇಲ್ಲಿ. ಯಾಕಂದರೆ ಇವಾಗ ನಾವು ನೇರ ರಸಗೊಬ್ಬರ ಕೊಟ್ಟಿಲ್ಲ ಅಂತ ಒಂದು ಸಮಯದಲ್ಲಿ ಬೇಕಾದ್ರೆ ಫರ್ಟಿಗೇಷನ್ ಮುಖಾಂತರ ಕೊಡ್ಬೋದು ನಾವು. ಇವಾಗ ನೇರ ರಸಗೊಬ್ಬರ ಕೊಟ್ಟಿದ್ದೀವಿ ಅಂದರೆ ಅವಾಗ ಇಲ್ಲಿ ಫರ್ಟಿಗೇಷನ್ ರಸಾವರಿ ಮುಖಾಂತರ ಬೇಕಾಗಿಲ್ಲ. ಯಾಕಂದರೆ ಆಲ್ರೆಡಿ ಒಂದ್ಸಲ ಗೊಬ್ಬರ ಕೊಟ್ಟಿರ್ತೀವಿ ಅವಾಗ ರಸಾವರಿ ಮುಖಾಂತರ ಬೇಕಾಗಿಲ್ಲ. ನಾವು ನೇರ ರಸಗೊಬ್ಬರ ಕೊಟ್ಟಿಲ್ಲ ನಾವು ನೇರವಾಗಿ ಈ ಫರ್ಟಿಗೇಷನ್ ಅಂದರೆ ರಸಾವರಿ ಹನಿ ನೀರಾವರಿ ಮುಖಾಂತರ ರಸಗೊಬ್ಬರಗಳನ್ನ ಕೊಡ್ತೀವಿ ಅಂದಾಗ ಇಲ್ಲಿ ನಾವು ಹೆಚ್ಚಾಗಿ ರಸಾವರಿಗೆ ಬಳಸುವಂಥ ಒಂದು ರಸಗೊಬ್ಬರ ಅಂದರೆ 19-19-19. ಈ 19-19-19 ಏನು ಕಾಂಪ್ಲೆಕ್ಸ್ ಗೊಬ್ಬರ ಇದೆಯಲ್ಲ, ಇದನ್ನು ಒಂದು ಎಕರೆಗೆ 50 kg ಬ್ಯಾಗ್ ಜೊತೆ ಇಲ್ಲಿ ಹೆಚ್ಚುವರಿಯಾಗಿ ಯೂರಿಯಾನ ನಾವು 35-40 kg ಕೊಡಬೇಕಾಗುತ್ತೆ. ಇಲ್ಲಿ ಇದನ್ನು ಯಾವ ರೀತಿ ಕೊಡಬೇಕು ಅಂದರೆ ಈ ಒಂದು 90-ಆಲ್ನ ನಾವು ನೀರಲ್ಲಿ ಚೆನ್ನಾಗಿ ಕರಗಿಸ್ಬಿಟ್ಟು ಇದನ್ನು ಒಂದು ಅಂದರೆ ತೆಳುವಾಗಿರೋ ಬಟ್ಟೆಯಲ್ಲಿ ಸೋಸಿ ಆಮೇಲೆ ವೆಂಚರಿ ಮುಖಾಂತರ ನಾವು ಕೊಳವೆ ಬಾವಿಯ ಒಂದು ಡ್ರಿಪ್ ಕನೆಕ್ಷನ್ಗೆ ಕೊಡಬೇಕಾಗುತ್ತೆ. ಆ ರೀತಿ ಕೊಟ್ಟಾಗ ಇದು ಎಲ್ಲೂ ಕಟ್ಕೊಳ್ಳೋಂಥ ಸಾಧ್ಯತೆ ಕಮ್ಮಿ. ಆವಾಗ ಎಲ್ಲ ಗಿಡಗಳ ಒಂದು ಬುಡಕ್ಕೆ ನೇರವಾಗಿ ಈ ನೀರು ಹೋಗೋದ್ರಿಂದ ನಮಗೆ ಅಲ್ಲಿ ನೀರನ್ನು ಕೊಡೋದ್ರ ಜೊತೆ ಪೋಷಕಾಂಶಗಳನ್ನ ನೇರವಾಗಿ ಗಿಡದ ಬುಡಕ್ಕೆ ಕೊಡೋದ್ರಿಂದ ನಮಗೆ ಅಲ್ಲಿ ಪೋಷಕಾಂಶಗಳು 100% ನೇರವಾಗಿ ಕೊಟ್ಟಂಗಾಗುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಪೋಲಾಗೋದಿಲ್ಲ, ಪ್ಲಸ್ ಇಲ್ಲಿ ನೀರನ್ನು ಸಮರ್ಪಕವಾಗಿ ಹೋಗೋದ್ರಿಂದ ಬೇಗ ಅದು ಮಣ್ಣಲ್ಲಿ ಸೇರಿ ಹಿಪ್ಪಿನೆಳೆ ಗಿಡಕ್ಕೆ ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ಇಲ್ಲಿ ನಮಗೆ ಒಂದು ಉತ್ತಮ ಗುಣಮಟ್ಟದ ಸೊಪ್ಪಿನ ಇಳುವರಿನ ನಾವು ಇಲ್ಲಿ ಪಡಿಬೋದು. ಇದ್ರ ಜೊತೆ ನಾವು ಒಂದು 25% ನೇರ ರಸಗೊಬ್ಬರ ಕೊಟ್ಟರೆ ನಮಗೆ ಅಲ್ಲಿ 50% ಅಷ್ಟೇ ಅದು ಸಿಗೋದು ನೇರ ರಸಗೊಬ್ಬರ ಮಣ್ಣಿಗೆ ಹಾಕಿದಾಗ. ಇನ್ನು 50% ನಮಗೆ ಹಾವಿಯಾಗೋದು, ಬಿಸಿಲಿಗೆ ಹಾವಿಯಾಗೋದಾಗಿರ್ಬೋದು, ಈ ರೀತಿಯಾಗಿ ಆಗ್ತವೆ. ಬಟ್ ಅದೇ ಈ ರಸಾವರಿ ಮುಖಾಂತರ ಕೊಟ್ಟಾಗ ನಮಗೆ 100% ರಸಗೊಬ್ಬರನ ನೇರವಾಗಿ ತಲುಪಿಸೋದ್ರ ಜೊತೆ 25% ರಸಗೊಬ್ಬರ ಬಳಸೋದನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು ಡಾಕ್ಟರ್ ಶಶಿಧರ್ ಅವರೇ, ಈಗ ಬೇಸಿಗೆ ಸಮಯ ಬಂದಾಗ ಈ ಹಿಪ್ಪು ನೇರಳೆಗೆ ಕೆಲವೊಂದು ಕೀಟಗಳು ಕಂಡು ಬರ್ತವೆ, ಅವುಗಳ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ. ಈ ಬೇಸಿಗೆಯಲ್ಲಿ ನಾವು ಮುಖ್ಯವಾಗಿ ಇವಾಗ ಏನಂದ್ರೆ ರೇಷ್ಮೆ ಬೆಳೆಗಾರರಿಗೆ ವರ್ಷ ಪೂರ್ತಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕೀಟ ಬರ್ತವೆ ಅಂತ ಗೊತ್ತಿರುತ್ತೆ. ಆದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ನಿರ್ವಹಣೆ ಮಾಡಬೇಕಿಲ್ಲಿ. ಯಾಕಂದರೆ ಇವಾಗ ಬೇಸಿಗೆ ಕಾಲ ಅಂದರೆ ಬೇಸಿಗೆಯಲ್ಲಿ ನಮಗೆ ಕಡ್ಡಾಯವಾಗಿ ಹಿಟ್ಟು ತಿಗಣೆ, ಮಿಲ್ಲಿ ಬಗ್ ಅಂತ ಏನು ಕರಿತೀವಲ್ಲ ಹಿಟ್ಟು ತಿಗಣೆ, ಅದು ತುಕ್ರ ರೋಗ ಅಂತ ಕರೀತಾರೆ. ಅದ್ರ ಜೊತೆ ಹಿಟ್ಟು ತಿಗಣೆ ಜೊತೆ ನಮಗೆ ಥ್ರಿಪ್ಸ್ ನುಸಿ ಅಂದರೆ ಥ್ರಿಪ್ಸ್ ಕೀಟನೂ ಹೆಚ್ಚಾಗಿ ಕಂಡುಬರುತ್ತೆ. ಇದ್ರ ಜೊತೆ ಮೈಟ್ಸ್ ನುಸಿನೂ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ಮೇ ಜೂನ್ ತಿಂಗಳಲ್ಲಿ ನಮಗೆ ಈ ಮೇ ಜೂನ್ ಬೀಟ್ಲು ಅಂದರೆ ಗೊಬ್ಬರದುಳ ಅಂತ ನಾವೇನು ಕರಿತೀವಲ್ಲ, ಅವು ಮಣ್ಣಲ್ಲಿದ್ದು ಮೊದಲೇ ಮಳೆ ಯಾವಾಗ ಬರುತ್ತೆ ಆವಾಗ ದುಂಬಿಗಳಾಗಿ ಹೊರಗಡೆ ಬಂದು ಹಿಪ್ಪಿನೊಳಗೆ ತೊಂದರೆ ಕೊಟ್ಟಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಕೀಟಗಳು ಹೆಚ್ಚಾಗಿ ನಮಗೆ ಬೇಸಿಗೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಕೀಟಗಳು. ಇವಾಗ ಅದರಲ್ಲಿ ನಾವು ಹಿಟ್ಟಿಗಣೆಗೆ ಬಂದಾಗ ಇಲ್ಲಿ ಹಿಟ್ಟಿಗಣೆ ಯಾವ ರೀತಿ ಹಾನಿ ಮಾಡುತ್ತೆ ಅಂತ ನಾವು ಗಮನಿಸಿದಾಗ ತೋಟದಲ್ಲಿ ಅಂದರೆ ಎಲೆಗಳು ವಕ್ರವಾಗಿ ತಿರ್ಕೊಂಡು ಗೊಂಚಲು ಥರ ಒಂದೇ ಕಡೆ ಚಪ್ಪಟೆಯಾಗಿ ಸೇರ್ಕೊಂಡಿರ್ತದೆ, ಅದು ಹಿಟ್ಟಿಗಣೆಯ ಒಂದು ಚಿಹ್ನೆ ಅಂತ ಹೇಳ್ಬೋದು. ಇದ್ರ ಜೊತೆ ಅದರ ಹಾವಳಿ ಹೆಚ್ಚಾದಾಗ ನಮಗೆ ಇಲ್ಲಿ ಹಿಟ್ಟಿಗಣೆ ದೇಹದ ಮೇಲೆ ಹಿಟ್ಟಿನಂಶ, ಬಿಳಿ ಹಿಟ್ಟಿನಂಶ ಅದು ಪೌಡರ್ ಫಾರಮಲ್ಲಿ ಇರುತ್ತಲ್ಲ, ಅದನ್ನು ನಾವು ನೋಡಿದಾಗ ಇಲ್ಲಿ ಹಿಟ್ಟಿಗಣೆ ಹಾವಳಿ ಇಲ್ಲಿ ಹೆಚ್ಚಾಗಿ ಕಂಡುಬಂದಿರೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ರೈತರುಗಳು ಕಡ್ಡಾಯವಾಗಿ ಇಲ್ಲಿ ಆ ಕೀಟ ಬಂದು ಹಾನಿ ಮಾಡೋವರೆಗೂ ನಾವು ಕಾಯೋದಕ್ಕೆ ಹೋಗಬಾರ್ದು. ಬೇಸಿಗೆ ಕಾಲ ಅಂದರೆ ಇವು ಕಾಮನ್ ಆಗಿ ಹಿಟ್ಟಿಗಣೆ ಥ್ರಿಪ್ಸು ಇವು ಬರ್ತವೆ ಅಂತ ಗೊತ್ತಿರುತ್ತೆ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಏನು ಮಾಡಬೇಕಂದ್ರೆ ತೋಟ ಕಟಾವಾದ 12-15 ದಿನದಲ್ಲಿ ಡಾಮಿನೇಟ್ ಅಂತ ಸಿಗುತ್ತೆ, ಡೈನ್ಯೂಟಿಫಿರಾನ್ ಅಂತ ಒಂದು ಈ ರಸ ಇರುವ ಕೀಟಗಳ ಕೀಟನಾಶಕ ಅದು. ಆ ಡೈನ್ಯೂಟಿಫಿರಾನ್ ಅಂತ ಒಂದು ಡಾಮಿನೆಂಟ್ ಇಲ್ಲ ಟೋಕನ್ ಅಂತ ಸಿಗುತ್ತೆ. ಹೌದು, ಅವೆರಡರಲ್ಲಿ ಯಾವ್ದಾದ್ರು ಒಂದು ನಾವು ಮೊದಲೇ ಬಾರಿ 4 ಲೀಟರ್ಗೆ 1 ಗ್ರಾಮ್ ಅಂದ್ರೆ 1 ಲೀಟರ್ಗಾದ್ರೆ 0.25 ಗ್ರಾಮ್ ಆಗುತ್ತೆ, 4 ಲೀಟರ್ಗೆ 1 ಗ್ರಾಮ್ ಅನ್ನಂಗೆ ಕೀಟನಾಶಕನ ನಾವು ಎಲೆ ಅಂದ್ರೆ ಎಲ್ಲೆಲ್ಲಿ ಅವಾಗಿನ ಕಾಣ್ತಾ ಇರುತ್ತೆ. ಯಾಕಂದ್ರೆ ಅಕ್ಕಪಕ್ಕ ತೋಟದಲ್ಲಿ ಆಲ್ರೆಡಿ ಬಂದಿದ್ರೆ ನಮ್ಮ ತೋಟಕ್ಕೆ ಬರುತ್ತೆ ಅಂತ ಆಲ್ರೆಡಿ ನಿರೀಕ್ಷೆ ಮಾಡಲೇಬಹುದು. ಯಾಕಂದ್ರೆ ವರ್ಷ ಪೂರ್ತಿ ಹಿಪ್ಪಿನೆಳೆ ಬೆಳೆಯೋದ್ರಿಂದ ಅಕ್ಕಪಕ್ಕ ತೋಟದಲ್ಲಿ ಇವಾಗ ನಮ್ ಕಟಾವಾಗಿದ್ದು ಬೇರೆ ಸೊಪ್ಪಿರುತ್ತೆ, ಅಲ್ಲಿ ಬಂದಿರೋದನ್ನು ನಾವು ಗಮನಿಸ್ಕೊಂಡು ನಾವು ಮುಂಜಾಗ್ರತೆಯಾಗಿ ತೋಟ ಕಟಾವಾದ 12-15 ದಿನದಲ್ಲಿ 4 ಲೀಟರ್ಗೆ 1 ಗ್ರಾಮ್ ಡೈನ್ಯೂಟಿಫಿರಾನ್ ಅಲ್ಲಿ ಡಾಮಿನೇಟ್ ಅದನ್ನ ನಾವು ಕ್ಲೀನ್ ಆಗಿ ಎಲೆ ಮೇಲ್ಭಾಗ ಕೆಳಭಾಗದಲ್ಲಿ ಸಿಂಪಡಣೆ ಮಾಡಿದಾಗ ಹಿಟ್ಟಿಗಣೆನ ಪ್ರಾರಂಭಿಕ ಹಂತದಲ್ಲೇ ನಾವು ನಿಯಂತ್ರಣ ಮಾಡಬಹುದು. ಕೆಲವು ಬಾರಿ ರೈತರುಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವರು ಅಷ್ಟು ಗಮನಿಸೋದಿಲ್ಲ, ಹೌದು ಗಮನಿಸೋದಿಲ್ವಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಹಿಟ್ಟಿಗಣೆಯ ಹಾವಳಿ ಒಂದ್ ಸ್ವಲ್ಪ ಜಾಸ್ತಿಯಾಗಿ ಯಾವಾಗ ತೋಟ ಪೂರ್ತಿ ಮ್ಯಾಕ್ಸಿಮಮ್ ಅಂದ್ರೆ ಹೆಚ್ಚಾಗಿ ನಮ್ಗೆ ಹಾವಳಿ ಕಂಡುಬರುತ್ತೆ ಅವಾಗ ರೈತರು ಇದಕ್ಕೇನು ಸಿಂಪಡಣೆ ಮಾಡ್ಬೇಕು ಅಂತ ಅವಾಗ ಬರ್ತಾರೆ. ಅಂತ ಸಮಯದಲ್ಲಿ ಅಂದ್ರೆ ಇನ್ ಕೇಸ್ ತೋಟ ಕಟಾವಾದ 25-30 ದಿನದಲ್ಲಿ ಇತ್ತು ಅಂದಾಗ ಅವಾಗ ನಾವು ಬೇಕಾದ್ರೆ ಒಂದು ಬಾರಿ ಈ ಸೋಪಿನ ದ್ರಾವಣ ಏನಿರುತ್ತೆ 500 ಗ್ರಾಮ್ ಸೋಪಿನ ಪುಡಿನ ಒಂದು 100 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ಸೋಪಿನ ದ್ರಾವಣನ ನಾವು ಒಂದು ಬಾರಿ ತೋಟದ ಮೇಲೆ ಸಿಂಪಡಣೆ ಮಾಡ್ಕೋಬೇಕು. ಆ ರೀತಿ ಸಿಂಪಡಣೆ ಮಾಡಿದಾಗ ನಮ್ಗೇನಂದ್ರೆ ಹಿಟ್ತಿಗ್ನೆ ಎಲ್ಲೆಲ್ಲಿ ಇರುತ್ತೆ ಆ ಹಿಟ್ತಿಗ್ನೆ ದೇಹದ ಮೇಲೆ ಈ ಸೋಪಿನ ದ್ರಾವಣ ಬಿದ್ದಾಗ ಆ ದೇಹದ ಮೇಲೆ ಇರುವಂತ ಹಿಟ್ಟಿನಂಶ ಜಾರ್ಕ ಬಂದ್ಬಿಡುತ್ತೆ ಇಮ್ಮಿಡಿಯೇಟ್ ಆಗಿ. ನಾವು ಇನ್ನೊಂದು ಕಡೆಯಿಂದ ಈ ಡೈನ್ಯೂಟಿಫಿರಾನ್ ಅಂತ ನಾನು ಏನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ತೋಟ ಕಟಾವಾದ 15 ದಿನದಲ್ಲಿ ಸಿಂಪಡಣೆ ಮಾಡಬೇಕು ಅಂತ, ಆ ಸಮಯದಲ್ಲಿ ಏನಾದರೂ ಸಿಂಪಡಣೆ ಮಾಡಿಲ್ಲ ಅಂದರೆ ಡೈನ್ಯೂಟಿಫಿರಾನು ಪ್ರಾರಂಭದಲ್ಲೇ ಸಿಂಪಡಣೆ ಮಾಡಿಲ್ಲ ಅಂದಾಗ ನಾವು ಇವಾಗ ಈ ಸೋಪಿನ ದ್ರಾವಣ ಸಿಂಪಡಣೆ ಮಾಡಿದ ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಕಡೆಯಿಂದ ನಾವು ಮಾಡ್ಕೊಂಡೋದಾಗ ನೇರವಾಗಿ ಅದು ದೇಹದ ಮೇಲೆ ಬಿದ್ದಾಗ ಆವಾಗ ಹಿಟ್ತಿಗಣೆ ನಮಗೆ ಕಂಟ್ರೋಲಿಗೆ ಬರುತ್ತೆ. ಇಲ್ಲ ಅಂದರೆ ಹಿಟ್ತಿಗಣೆ ಅದು ಹೆಚ್ಚಾದಷ್ಟು ನಮಗೆ ಗುಣಮಟ್ಟದ ಒಂದು ಸೊಪ್ಪು ಸಿಗೋದಿಲ್ಲ. ನಮಗೆ ಮ್ಯಾಕ್ಸಿಮಮ್ ಅಂದ್ರೂ 30-40% ಸೊಪ್ಪಿನ ಇಳುವರಿ ಕುಂಠಿತ ಆಗುತ್ತೆ. ಅಂದರೆ ಒಂದು ಎಕರೆಗೆ ನಮಗೆ ಕನಿಷ್ಠ ಅಂದ್ರೂ 4,000 kg ಸೊಪ್ಪರ ಜಾಗದಾಗೆ ಒಂದು 3,000 ಸೊಪ್ಪು ಸಿಗುತ್ತೆ ಅಷ್ಟೇ, 2,500-3,000 ಅಷ್ಟೇ ಸೊಪ್ಪು ಸಿಗೋದು. ಒಂದು ಕಾಲು ಅಂಶ ನಿಮಗೆ ತುಂಬ ತೊಂದರೆ ಆಗ್ತದೆ. ಹೌದು, ನಷ್ಟ ಆಗ್ತದೆ, ನಷ್ಟ ಆಗುತ್ತೆ. ಹಂಗಾಗಿ ನಾವು ಪ್ರಾರಂಭಿಕ ಹಂತದಲ್ಲೇ ತೋಟ ಕಟಾವಾದ ಅಂದರೆ 15 ದಿನದಲ್ಲಿ ಒಮ್ಮೆ ನಾವು ರೋಗ ಈ ಕೀಟನಾಶಕನ ಸಿಂಪಡಣೆ ಮಾಡಬೇಕು. ಡಾಮಿನೆಂಟ್ ಅಂತ ಏನು ಹೇಳ್ತಿದ್ದೀವಿ ಅದನ್ನು ಸಿಂಪಡಣೆ ಮಾಡಿದಾಗ ನಮಗೆ ಕಂಟ್ರೋಲಿಗೆ ಬರುತ್ತೆ. ಹಿಟ್ನುಸಿ, ತ್ರಿಪ್ಸು, ಮೆಟ್ಸು, ಮೇಜುಲಾನ್ ದುಂಬಿನೂ ನಿರ್ವಹಣೆ ಮಾಡ್ಕೋಬಹುದು. ಮೇಜುನ್ ದುಂಬಿ ಇವಾಗ ಏನಂದ್ರೆ ಮೇಜುನ್ ದುಂಬಿಗಳು ಇವಾಗ ಈ ಕಾಲದಲ್ಲಿ ಅಂದ್ರೆ ಇವಾಗ ಇದು ಮಾರ್ಚ್ ಕೊನೆ ಏಪ್ರಿಲ್ ತಿಂಗಳವರೆಗೂ ಅವು ಮಣ್ಣಲ್ಲೇನೆ ಅದು ಉಳುವಿನ ಅಂದ್ರೆ ಗೊಬ್ಬರದುಳು ತರನೇ 3ನೇ ಹಂತದಲ್ಲಿರುತ್ತೆ. ಅದು ಉಳುವಿನ ಅಂತ ಏನಿದೆಯಲ್ಲ ಗೊಬ್ಬರದುಳ ಅದು 3 ಹಂತ ಅದು ಜೀವನ ಚಕ್ರ ಮುಗಿಸೋದಕ್ಕೆ ಇದು ಕೊನೆ ಹಂತದಲ್ಲಿ ಇರುತ್ತೆ. ಈ ಮೊದಲೇ ಮಳೆ ಇವಾಗ ಬೇಸಿಗೆ ಕಾಲದಲ್ಲಿ ಮೊದಲೇ ಮಳೆ ಯಾವಾಗ ಬರುತ್ತೆ, ಮಳೆ ಬಂದ ಒಂದು ವಾರದ ನಂತರ ಮಣ್ಣಿಂದ ಅದು ದುಂಬಿಯಾಗಿ ಹೊರಗಡೆ ಬಂದು ಏನೇನು ಹೊರಗಡೆ ಏನೇನು ಸಿಗುತ್ತೋ ಆ ಬೆಳೆ ಮೇಲೆಲ್ಲ ಹಾವಳಿ ಮಾಡಿ ಅದು ನಾಶ ಮಾಡುತ್ತೆ. ಓಹೋ, ಅದೇ ರೀತಿ ಈ ಹಿಪ್ಪಿನೇಳೆ ತೋಟದಲ್ಲೂ ಮೇಜೂನ್ ದುಂಬಿಗಳ ಒಂದು ಹಾವಳಿ ಸುಮಾರು ಕಡೆ ಕಂಡು ಬಂದಿದೆ. ಹಂಗಾಗಿ ರೈತರುಗಳು ಏನ್ ಮಾಡ್ಬೇಕು ಅಂದ್ರೆ ಮೊದಲೇ ಮಳೆ ಮಾಗಿ ಉಳುಮೆ ಅಂತ ಮಾಡ್ಬೇಕು ಅಂತ ಹೇಳಿ ಮಳೆ ಬರ್ತದಂಗೆ ಹಂಗೆ ಎಲ್ಲ ಸಿದ್ಧತೆ ಮಾಡ್ಕೊಂತಾರೋ ಹೌದು, ಮೊದಲೇ ಮಳೆ ಯಾವಾಗ ಬರ್ತದೆ ಇಮ್ಮಿಡಿಯೇಟ್ ಆಗಿ ನಾವು ತೋಟನ ಉಳುಮೆ ಮಾಡಿಬಿಡ್ಬೇಕು. ಮುಂಜಾಗ್ರತೆಯಾಗಿ ನೀವು ಸಿದ್ಧರಾಗಿರ್ಬೇಕು. ಮುಂಜಾಗ್ರತೆಯಾಗಿ ನಾವು ಉಳುಮೆ ಮಾಡಿದಾಗ ಮಣ್ಣಲ್ಲಿರುವಂತ ಈ ಗೊಬ್ಬರದುಳ ಹೊರಗಡೆ ಎಕ್ಸ್ಪೋಸ್ ಆಗುತ್ತೆ. ಬಿಸಿಲಿಗೆ ಯಾವಾಗ ಹೊರಗಡೆ ಎಕ್ಸ್ಪೋಸ್ ಆಗುತ್ತೋ ಅವು ಸಾಯ್ತವೆ. ಎರಡನೇದಾಗಿ ಪಶು ಪಕ್ಷಿಗಳು ಏನಿರ್ತಾವಲ್ಲ ಅವನ್ನ ತಿಂದು ಕಂಟ್ರೋಲ್ ಮಾಡ್ತವೆ. ಆ ರೀತಿಯಾಗಿ ನಾವು ಪ್ರಾರಂಭದಲ್ಲೇ ಉಳುಮೆ ಮಾಡಿದ್ರೆ ನಮಗೆ 50% ಅಲ್ಲೇ ಪ್ರಾರಂಭದಲ್ಲೇ ಕಂಟ್ರೋಲ್ ಮಾಡಬಹುದು. ಈಗ ಈ ಬೇರುಕೊಳೆ ರೋಗದ ನಿರ್ವಹಣೆ ಬಗ್ಗೆ ಹೇಳಿ, ಸಂಕ್ಷಿಪ್ತವಾಗಿ ಹೇಳಿ. ಬೇರುಕೊಳೆ ರೋಗ ಇವಾಗ ನಮ್ಗೆ ಏನಂದ್ರೆ ಬೇರುಕೊಳೆ ರೋಗ ವರ್ಷಪೂರ್ತಿ ಕಂಡುಬಂದ್ರು ನಮ್ಗೆ ಇದು ಯಥೇಚ್ಛವಾಗಿ ಈ ಬೇಸಿಗೆ ಪ್ಲಸ್ ಈ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಹರಡೋದು ಜಾಸ್ತಿ. ಬೇಸಿಗೆ ಮುಗಿತಿದ್ದಂಗೆ ಮಳೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಈ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಕಂಡು ಬರುವಂತ ಒಂದು ರೋಗ. ಇದೇನಂದ್ರೆ ಪ್ರಾರಂಭದಲ್ಲಿ ನಮ್ಗೆ ಅಲ್ಲಲ್ಲಿ ಪ್ಯಾಚ್ ಅಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಗಿಡ ಒಣಗದಂಗೆ ಕಾಣುತ್ತೆ. ನಾವು ಅಂತ ಸಮಯದಲ್ಲೇ ಗಮನಿಸ್ಕೊಂಡು ಆ ಬೇರ್ ಸುತ್ತ ಏನು ಗಂಟಾಗಿದೆಯೋ ಇಲ್ಲ ಬೇರು ತೊಗಟೆ ಕೊಳಿತಾ ಇದೆಯೋ ಅಂತ ನಾವು ಗಮನಿಸ್ಕೊಂಡಾಗ ನಾವು ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದು ಶಿಲೀಂದ್ರನಾಶಕ ಇದ್ದಾವೆ ಅವನ್ನ ಸಿಂಪಡಣೆ ಮಾಡೋದು. ಶಿಲೀಂದ್ರನಾಶಕ ಅಂದ್ರೆ ಬ್ಯಾವಿಸ್ಟಿನ್ ಪೌಡರ್ ಆಗಿರ್ಬೋದು. ಬ್ಯಾವಿಸ್ಟಿನ್ ಆದ್ರೆ 2 g/1 L ನೀರ್ಗನಂಗೆ ಒಂದ್ ಗಿಡದ ಸುತ್ತ 2-3 L ಸುತ್ತ ಆ ಬೇರಿನ ಸುತ್ತ ಮಣ್ಣು ತೆಗೆದ್ಬಿಟ್ಟು ಡ್ರೆಂಚ್ ಮಾಡಬೇಕು. ಅಲ್ಲೇ ನೆನೆಯಂಗೆ ನಾವು ಅಲ್ಲಿ ಹಾಕ್ಬೇಕಾಗುತ್ತೆ. ಈ ಬ್ಯಾವಿಸ್ಟಿನ್ ಪೌಡರ್ ಆಗಿರ್ಬೋದು ಇಲ್ಲ ಈ ಕ್ಯಾಪ್ಟನ್ ಅಂತ ಏನಂತ ಕರಿತೀವಲ್ಲ ಅದು ಇವೆರಡೂ ಶಿಲೀಂದ್ರನಾಶಕ. ಇವೆರಡಲ್ಲಿ ಯಾವ್ದಾದ್ರು ಒಂದು ನಾವು ಬಳಸ್ಬೇಕಾಗುತ್ತೆ. ನಾವು ಪ್ರಾರಂಭದಲ್ಲೇ ನಾವು ನೋಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ನಾವೇನಾದ್ರೂ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೀವಿ ಅಂದ್ರೆ ಸಾಲ್ಸಾಲೆ ನಾಶ ಆಗ್ಬಿಡ್ತದೆ. ಸಾಲ್ಸಾಲೆನೆ ಗಿಡ ಪೂರ್ತಿ ಇದು ಈ ಸೊಪ್ಪಕ್ಕೋ ಕಾಂಡಕ್ಕೋ ಬಂದ್ರೆ ನಾವು ಕಟ್ ಮಾಡ್ಬೋದು. ಇದು ಬೇರಕ್ಕೆ ಯಾವಾಗ ಬರುತ್ತೆ ಬೇರಿಗೆ ಬಂದಾಗ ನಾವೇನು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಅದರಲ್ಲೂ 50% ಹಾನಿ ಆಗಿದೆ ಅಂದ್ರೆ ಅದನ್ನ ನಿಯಂತ್ರಣ ಮಾಡೋದೇ ತುಂಬಾ ಕಷ್ಟ. ಹಂಗಾಗಿ ಪ್ರಾರಂಭಿಕ ಹಂತದಲ್ಲೇ ನಾವು ಇವನ್ನ ನೋಡ್ಕೊಂಡು ಈ ಶಿಲೀಂದ್ರನಾಶಕಗಳನ್ನ ಬಳಸ್ಕೊಂಡ್ರೆ ನಾವು ಇಲ್ಲಿ ಅದನ್ನ ಕಂಟ್ರೋಲ್ ಮಾಡಬಹುದು. ಇನ್ನೊಂದು ಈಗ ಸೊಪ್ಪು ನಿರ್ವಹಣೆ ಹೆಂಗ್ ಮಾಡಬೇಕು ಬೇಸಿಗೆ ಸಮಯದಾಗ ಹಿಪ್ಪು ನೆರಳೆ ಸೊಪ್ಪನ್ನ? ಈ ಬೇಸಿಗೆ ಸಮಯದಲ್ಲಿ ಅಂದ್ರೆ ಸೊಪ್ಪು ನಿರ್ವಹಣೆ ಅಂದ್ರೆ ಇವಾಗ ಹುಳು ಸಾಕಾಣಿಕೆಗೆ ಸಾಮಾನ್ಯವಾಗಿ ರೈತರು ಇಲ್ಲ ಬೆಳಿಗ್ಗೆ ಇಲ್ಲ ಸಂಜೆ ಕಟಾವು ಮಾಡ್ಕೊಂಡು ಹುಳು ಸಾಕಾಣಿಕೆ ಮನೆಗೆ ತಗೊಂಡೋಗ್ತಾರೆ. ತಗೊಂಡೋಗಿ ಸುಮ್ನೆ ಕೆಲವಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಗೋಣಿ ತಾಟು ನೆನೆಸಿ ಸೊಪ್ಪಿನ ಮೇಲೆ ಒದಿಸ್ಬಿಡ್ತಾರೆ. ಹೌದು, ಆಮೇಲೆ ಹುಳುಗಳಿಗೆ ನೆಕ್ಸ್ಟ್ ಇವಾಗ ರಾತ್ರಿ ಕಟ್ ಮಾಡ್ಕೊಂಡೋಗಿದ್ದು ಬೆಳಿಗ್ಗೆ ಹಾಕ್ತಾರೆ, ಬೆಳಿಗ್ಗೆ ಕಟ್ ಮಾಡ್ಕೊಂಡೋಗಿದ್ದು ಸಂಜೆ ಹಾಕೋದು ಈ ತರ ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲೇನಂದ್ರೆ ಸಾಮಾನ್ಯವಾಗಿ ನಾವು ಸಂಜೆ ಹೊತ್ತಿನಲ್ಲೇನೆ ಸೊಪ್ಪನ್ನ ಕಟಾವು ಮಾಡಬೇಕು. ಕಟಾವು ಮಾಡಿದ್ಮೇಲೆ ಇವಾಗ ಪ್ರತಿಯೊಬ್ಬರು ರೇಷ್ಮೆ ಬೆಳೆಗಾರರು ಹುಳು ಸಾಕಾಣಿಕೆಗೆ ಸಪ್ರೇಟ್ ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆ ಕಟ್ತಾ ಇದ್ದಾರೆ. ಆ ಹುಳು ಸಾಕಾಣಿಕೆ ಮನೆಯಲ್ಲೇನೆ ಪ್ರಾರಂಭದಲ್ಲಿ ಸೊಪ್ಪು ಶೇಖರಣೆ ಅಂತಾನೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಅಂತ ಜಾಗದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು 10 ಅಡಿ ಉದ್ದ 10 ಅಡಿ ಅಗಲದ್ದು ಚಿಕ್ಕದಾಗಿ ಸಣ್ಣದಾಗಿ ಒಂದು ಅರ್ಧ ಅಡಿ ಅಷ್ಟು ಎತ್ತರದಲ್ಲಿರುವಂತ ಚಿಕ್ಕದಾಗಿ ತೊಟ್ಟಿ ತರ ಮಾಡ್ಕೋಬೇಕು. ಆ ತೊಟ್ಟಿ ಮಾಡ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಇಂಚು ನೀರು ನಿಲ್ಲಿಸಿ ನಾವು ಸೊಪ್ಪು ಕಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಸೊಪ್ಪು ಕಟ್ ಮಾಡ್ಕೊಂಡು ಹೋಗಿದ್ದ ಆ ಕಾಂಡದ ಭಾಗ ಏನಿರುತ್ತೆ ಕಟ್ ಮಾಡಿರೋ ಜಾಗ ಅದನ್ನ ನೇರವಾಗಿ ಆ ನೀರಲ್ಲೇ ನಿಲ್ಲಿಸಿ ಆ ಗೋಡೆ ಸುತ್ತ ನಾವು ಈ ಗೋಣಿ ತಾಟು ಅಂದ್ರೆ ಮೇಲೆ ವೈರ್ ತರ ಹಾಕ್ಬಿಟ್ಟು ಅದಕ್ಕೆ ವೈರ್ಗೆ ಈ ಗೋಣಿ ತಾಟ್ನ ಕಟ್ಬಿಟ್ಟು ಆ ಗೋಣಿ ತಾಟ್ ಮೇಲೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿ ಒಂದು ಭಾಗದಲ್ಲಿ ಸೊಪ್ಪು ಒಳಗೆ ತಗೊಂಡೋಗಕ್ಕೆ ಬರೋದಕ್ಕೆ ಅಂದ್ರೆ ಇವಾಗ ಒಂದು ಚಿಕ್ಕದಾಗೆ ರೂಮ್ ತರ ಅನ್ನಂಗೆ ಗೋಣಿ ತಾಟಿಂದ ಮಾಡಿರ್ಬೇಕು ನಾವು. ಅದ್ರ ಜೊತೆ ಕೆಳಭಾಗದಲ್ಲಿ ತೊಟ್ಟಿ ಚಿಕ್ಕದಾಗೆ ಅಂದ್ರೆ ಒಂದು ಅರ್ಧ ಅಡಿ ಎತ್ತರದ ಒಂದು ಕಟ್ಟೆ ತರ ಕಟ್ಬಿಟ್ಟು ಅದರಲ್ಲಿ ಒಂದು ಅದ್ರ ಅರ್ಧ ನೀರು ನಿಲ್ಲಿಸ್ತೇವೆ. ನೀರು ನಿಲ್ಲಿಸಿ ನೀರಲ್ಲಿ ಅದ್ದಿ ಇಡಬೇಕು. ಇದನ್ನ ಇಟ್ಟಿದ್ರೆ ಈ ರಂಬೆಗಳನ್ನ ಇಟ್ಟಾಗ ನಮ್ಗೆ 90 ಭಾಗ ಸೊಪ್ಪಲ್ಲಿರೋ ನೀರು ಆವಿ ಆಗೋದೇ ಇಲ್ಲ. ಅಂದ್ರೆ ಸೊಪ್ಪಿನಲ್ಲಿರುವಂತ ನೀರಿನ ಅಂಶ ಆವಿನೇ ಆಗೋದಿಲ್ಲ. ಅಂತ ಸೊಪ್ಪು ನಾವು ಕಟಾವು ಮಾಡಿದ ಸೊಪ್ಪು ಕೂಡ ಹಸಿಯಾಗೇ ಇರ್ತದೆ, ಫ್ರೆಶ್ ಆಗಿರುತ್ತೆ, ತಾಜವಾಗಿರುತ್ತೆ. ಈ ರೀತಿಯಾಗಿ ನಾವು ಮಾಡ್ಕೋಬಹುದು. ಅಂದ್ರೆ ಗೋಣಿ ತಾಟ್ನ ಸುತ್ತ ನಾವು ಪರದೆ ತರ ಕಟ್ಟಬೇಕಾಗುತ್ತೆ, ಅದ್ರ ಮೇಲೆ ನೀರನ್ನ ಸಿಂಪಡಣೆ ಮಾಡಬೇಕು. ಪ್ಲಸ್ ಒಳಗ ಹೋಗೋದಕ್ಕೆ ಒಂದ್ ಸ್ವಲ್ಪ ಬಾಗಿಲು ತರ ಜಾಗ ಬಿಟ್ಟಿರ್ಬೇಕು ಆ ಗೋಣಿ ತಾಟ್ ಒಳಗ ಹಸಿನೇ ಒಳಗಡೆ ಆ ಚೇಂಬರ್ ಒಳಗೆ ಹೋಗಂಗೆ. ಪ್ಲಸ್ ಕಟ್ಟೆಯಲ್ಲಿ ಒಂದ್ ಅರ್ಧ ಕಟ್ಟೆಯಷ್ಟು ನೀರು ನಿಲ್ಸಿರ್ಬೇಕು, ಅದ್ರ ಮೇಲೆ ನಾವು ಈ ಕಾಂಡಗಳನ್ನ ಇಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದಾಗಲೇ ನಮ್ಗೆ ಸೊಪ್ಪು ತಾಜವಾಗಿರೋದನ್ನ ನಾವು ಗಮನಿಸಬಹುದು. ಆಯ್ತು, ಡಾಕ್ಟರ್ ಶಶಿಧರ್ ಕೆಆರ್ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೇಸಿಗೆ ಸಂದರ್ಭದಲ್ಲಿ ಹಿಪ್ಪು ನೆರಳೆ ಬೇಸಾಯ ಕ್ರಮ ಹೆಂಗೆ ಇರಬೇಕು, ಹೆಂಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ನಾವು ಕೂಡ ಶಶಿಧರ್ ಅವ್ರ ಜೊತೆಗೆ ಮಾತಾಡಬೇಕು, ವಿಜ್ಞಾನಿಗಳ ಜೊತೆಗೆ ಮಾತಾಡಿದ್ರೇ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಬೋದಲ್ಲ? ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆ ಹೇಳ್ತಾ ಇದ್ದೇನೆ, ಹೇಳಿ. 9252932992. ಇನ್ನೊಮ್ಮೆ ಹೇಳಿ. 9252932992. ನೀವು ಯಾವ ಬೇಕಾದ್ರೂ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ವಾಟ್ಸಪ್ ಎಲ್ಲ ಇರುತ್ತೆ, ಇನ್ನು ನಿಮಗೆ ಈ ಹಿಪ್ಪನಳ್ಳಿ ತೋಟಕ್ಕೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ರೂ ನೇರವಾಗಿ ಫೋಟೋ ತೆಗೆದು ವಾಟ್ಸಪ್ ಮುಖಾಂತರ ಕಳಿಸೋದ್ರೂ ಅದಕ್ಕೆ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು. ಆಯಿತು, ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್. ರೈತ ಬಾಂಧವರೇ, ಇಲ್ಲಿಯ ತನಕ ಬೇಸಿಗೆಯ ಸಮಯದಲ್ಲಿ ಹಿಪ್ಪು ನೇರಳೆಯ ನಿರ್ವಹಣೆ ಈ ಕುರಿತಂತೆ ಡಾಕ್ಟರ್ ಶಶಿಧರ್ ಕೆಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದರಿಸುತ್ತೇನೆ. ಕೇಳೋಣ ಜನಪದ ಸಂಗೀತ. ತಿಪಟೂರು ತಾಲೂಕು ಅರಳಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಶೋಭನದು ಶೋಭಗನ್ನ ನರರೋ ಬಲ್ಲೇರ ಶೋಭನವೇ ತಾಬಲ್ಲ ತನ್ನ ತಿಳೇರ ಸ ಶೋಭನವೇ ತಾಬಲ್ಲ ತನ್ನ ತಿಳೇರ ಸ ಶೋಭನವೇ ತಿಳೇರ ಸ ಶೋಭನವೇ ತಾಬಲ್ಲ ತನ್ನ ಪರಬ್ರಹ್ಮಾನಂದ ತಿಳಿಯಬೇಕು ಶೋಭನವೇ ಪರಬ್ರಹ್ಮಾನಂದ ತಿಳಿಯಬೇಕು ಶೋಭನವೇ ಆನಂದ ತಿಳಿಯಬೇಕು ಶೋಭನವೇ ಪರಬ್ರಹ್ಮಾನಂದ ತಿಳಿಯಬೇಕು ಶೋಭನವೇ ಮಾಡಿದಕ್ಕೆ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭನವೇ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭನವೇ ಹಸಿಯ ಬಾರಿಯೋನೆ ಶೋಭನವೇ ಬಗ್ಗಾಡಿ ಹಸಿಯ ಬಾರಿಯೋನೆ ಶೋಭನವೇ ಒಂಗರು ಬಂದವೇ ಓಡಿಗೆರೆ ಶೋಭನವೇ ಒಂಗರು ಬಂದವೇ ಓಡಿಗೆರೆ ಶೋಭನವೇ ಬಂದವೇ ಓಡಿಗೆರೆ ಶೋಭನವೇ ಒಂಗರು ಬಂದವೇ ಓಡಿಗೆರೆ ಶೋಭನ ಕುಂತಾಡಿ ಆಸೆಯ ಬಾರಿ ಯೋನೇ ಶೋಭಾನವೆ ಕುಂತಾಡಿ ಆಸೆಯ ಬಾರಿ ಯೋನೇ ಶೋಭಾನವೆ ಆಸೆಯ ಬಾರಿ ಯೋನೇ ಶೋಭಾನವೆ ಕುಂತಾಡಿ ಆಸೆಯ ಬಾರಿ ಜೋತರು ಬಂದಾವೆ ಓಡಿಗೇರಿ ಶೋಭಾನವೆ ಜೋತರು ಬಂದಾವೆ ಓಡಿಗೇರಿ ಶೋಭಾನವೆ ಓಡಿಗೇರಿ ಶೋಭಾನವೆ ಜೋತರು ಬಂದಾವೆ ಓಡಿಗೇರಿ ಶೋಭಾನವೆ ಸಣ್ಣಕ್ಕೆ ಹಸಿಯ ಸಣ್ಣಣ್ಣ ಬರುದಾನೆ ಶೋಭಾ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೆ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೆ ಬಾವುಲಿಯ ಕಿವಿಯೋನೇ ಶೋಭಾನವೆ ಸಣ್ಣ ಬಾವುಲಿಯ ಕಿವಿಯೋನೇ ಶೋಭಾನವೆ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೆ ಸಣದಾಗಿ ಬರೆಯೋ ಆಸೆಗಳ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೆ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೆ ದೊಡ್ಡಕ್ಕೆ ಆಸೆಯ ದೊಡ್ಡಣ್ಣ ಬರೋದಾನೆ ಶೋಭಾನವೆ ದೊಡ್ಡ ಬಾವುಲಿಯ ಕಿವಿಯೋನೇ ಶೋಭಾನವೆ ದೊಡ್ಡ ಬಾವುಲಿಯ ಕಿವಿಯೋನೇ ಶೋಭಾನವೆ ಬಾವುಲಿಯ ಕಿವಿಯೋನೇ ಶೋಭಾನವೆ ದೊಡ್ಡ ಬಾವುಲಿಯ ಕಿವಿಯೋನೇ ಶೋಭಾನವೆ ದೊಡದಾಗಿ ಬರೆಯೋ ಆಸೆಗಳ ಶೋಭಾನವೆ ದೊಡದಾಗಿ ಬರೆಯೋ ಆಸೆಗಳ ಶೋಭಾನವೆ ಬರೆಯೋ ಆಸೆಗಳ ಶೋಭಾನವೆ ದೊಡದಾಗಿ ಬರೆಯೋ ಆಸೆಗಳ ಶೋಭಾನವೆ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೆ ದಶಿವಾಳ ದೋವಾ ಕ್ವಾರದಂಗಸಿಯ ಶೋಭಾನವೆ ಮಲೆಗೋವನ್ಯಾರಿ ಬಾರದರು ಶೋಭಾನವೆ ಮಲೆಗೋವನ್ಯಾರ ಬಾರದರು ಶೋಭಾನವನ್ಯಾರಿ ಬಾರದರು ಶೋಭಾನವೆ ಮಲೆಗೋವನ್ಯಾರಿ ಬಾರದರು ಶೋಭಾನವೆ ಎಲ್ಲಕ್ಕೆ ಹಸಿಯ ಬಲ್ಲಣ್ಣ ಬರೋದಾನೆ ಶೋಭಾನವೆ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೆ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೆ ಚಗಳ ಕ್ವಾರದಂಗೆ ಶೋಭಾನವೆ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೆ ಚಗಳ ಕ್ವಾರದಂಗಸಿಯ ಮೇಲೆ ಶೋಭಾನವೆ ಬಾಸಿಂಗನ್ಯಾರಿ ಬಾರದರು ಶೋಭಾನವೆ ಬಾಸಿಂಗನ್ಯಾರಿ ಬಾರದರು ಶೋಭಾನವೆ ಒಂಬತ್ತರ ನಡುವೆ ಕೋಣ ನೋಡಿ ಶೋಭಾ ಒಂಬತ್ತರ ನಡುವೆ ಕೋಣ